ಸರಿ, ಒಂದು ವಿಷಯ ಹೇಳಿ, ನಿಮ್ಮ ಹತ್ತಿ ವಿಶ್ವ ದರ್ಜೆಯಾಗಿದ್ದರೆ ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? ಆದ್ದರಿಂದ ಕಸ್ತೂರಿ ಕಾಟನ್ ಚಿಹ್ನೆಯನ್ನು ಅಳವಡಿಸಿಕೊಳ್ಳಿ. ಇದು ಭಾರತದ ಅತ್ಯುತ್ತಮ ಹತ್ತಿಯಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಇದರ ಮಾನ್ಯತೆ ಹೆಚ್ಚುತ್ತಿದೆ. ಕಸ್ತೂರಿಯೊಂದಿಗೆ ಸೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturikotton.comಗೆ ಭೇಟಿ ನೀಡಿ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಭದ್ರಾವತಿ ತಾಲೂಕು ಉಜ್ಜನಿಪುರ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಆಶಾ ಅವರ ಕೃಷಿ ಮತ್ತು ಹೈನುಗಾರಿಕೆ ಅನುಭವಗಳ ಕುರಿತ ಸಂದರ್ಶನವನ್ನು ಕೇಳುವಿರಿ. ಇವರನ್ನು ಸಂದರ್ಶಿಸುವವರು ಹಾಗೂ ಇದರ ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೇ, ಇವತ್ತು ನನ್ನ ಜೊತೆ ಆಶಾ ಅವರಿದ್ದಾರೆ. ಇವರು ಉಜ್ಜನಿಪುರ ಗ್ರಾಮದವರು, ಭದ್ರಾವತಿ ತಾಲೂಕ. ಈಗ ಕೃಷಿಯ ಜೊತೆಗೆ ಹೈನುಗಾರಿಕೆಯನ್ನ ಇವರು ಮಾಡ್ತಾ ಇದ್ದಾರೆ. ಬನ್ನಿ ಈಗ ಇವರಿಂದ ಮಾಹಿತಿ ಪಡ್ಕೊಳ್ಳೋಣ, ಯಾವ ರೀತಿಯಿಂದ ತಮ್ಮ ಕೃಷಿಯ ಜೀವನದ ಜೊತೆಗೆ ಹೈನುಗಾರಿಕೆ ಕೂಡ ಇವರು ಮಾಡಿಕೊಂಡು ಒಂದು ನೆಮ್ಮದಿಯ ಬದುಕನ್ನ ಸಾಗಿಸ್ತಾ ಇದ್ದಾರೆ ಅಂತ ಅನ್ನೋದು. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಅಮ್ಮ. ನಮಸ್ತೆ ಸರ್. ಹೇಳಿ, ಯಾವ ವರ್ಷದಿಂದ ತಾವು ಈ ಒಂದು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ರಿ? ಸರ್, ನನ್ ಸುಮಾರು ಒಂದು 7-8 ವರ್ಷದಿಂದ ಇದೀವಿ ಸರ್. ಇದು ಹೈನುಗಾರಿಕೆ ಮಾಡ್ತಾ ಇದೀವಿ. ಅದರಲ್ಲಿ ನಾವು ಧರ್ಮಸ್ಥಳ ಸಂಘದಿಂದ ಸೇರ್ಕೊಂಡು ಅದರಿಂದ ಅಭಿವೃದ್ಧಿ ಮಾಡ್ಕೊಂಡು ಅದರಲ್ಲಿ ಲೋನ್ ಪಡೆದುಕೊಂಡು ಅದರಿಂದ ಹೈನುಗಾರಿಕೆ ಮಾಡ್ಕೊಂಡು ಅದರಿಂದ ಹಾಲು ಹಾಕಿ ಅದರಿಂದ ತುಂಬಾ ಉಪಯೋಗಗಳಾಗಿದೆ. ಈ ಮುಖಾಂತರ ಹೇಳ್ಬೇಕಂದ್ರೆ ನಾವು ಆ ಸಂಘದಿಂದ ಲೋನ್ ತಗೊಂಡು ಯಾವುದೇ ರೀತಿ ನಮಗೆ ಹಾನಿಕರ ಆಗಿಲ್ಲ ಸರ್. ಎಲ್ಲ ಒಳ್ಳೆ ರೀತಿಲಿ ತಗೊಂಡು ನಮಗೆ ಉನ್ನತ ಮಟ್ಟದಲ್ಲಿ ಸ್ವಾಮಿ ನಮಗೆ ಆಶೀರ್ವಾದ ಮಾಡಿದ್ದಾನೆ. ಇವತ್ತು ನಾನು ಆ ಕ್ಷೇತ್ರದಿಂದ ಹಣ ಪಡೆದು ನಾವು ಇದ್ದಿದ್ದು ಬಡತನ ಕುಟುಂಬದಲ್ಲಿ ನಾನು ಬಂದಿದ್ದು. ದೇವ್ರು ಈ ಮಟ್ಟಕ್ಕೆ ನನ್ನನ್ನು ತಗೊಂಡೋಗ ಬಿಡ್ತಾನೆ ಅಂತ ಕಾರಣ ನಾನು ಅನ್ಕೊಂಡೇ ಇರ್ಲಿಲ್ಲ. ಆದ್ರೆ ದೇವ್ರು ಆ ಮಟ್ಟಕ್ಕೆ ನಮ್ಮನ್ನ ಬಿಟ್ಟಿದ್ದಾರೆ. ಅದಕ್ಕೆ ಕಾರಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಮೊದಲು ತಾವು ತೋಟ ಆರಂಭ ಮಾಡಬೇಕಾದ್ರೆ ಅಥವಾ ಹೊಸದಾಗಿ ಆರಂಭ ಮಾಡಿದೀರಾ, ಇಲ್ಲ ಗಂಡನ ಮನೆಗೆ ಬಂದಾದ್ಮೇಲೆ ಅದು ಇತ್ತ ಅಂತ ಮೊದಲಿಂದನೆ? ಸರ್, ನಾನು ಮದ್ವೆ ಆಗಿ ಹೋಗೋಕ್ಕಿಂತ ಮುಂಚೆನೆ ಇತ್ತು ಸರ್. ಆದ್ರೆ ನಮ್ಮ ಮಾವರು ಸ್ವಲ್ಪ ಅಭಿವೃದ್ಧಿ ಮಾಡಿದ್ರು. ಆದ್ರೂ ನಾವು ಹೋದ್ಮೇಲೆ ಅವ್ರದ್ದು ಕೆಲಸ ಎಲ್ಲ ಏನು ಇರ್ಲಿಲ್ಲ, ಫ್ಯಾಕ್ಟರಿ ಬಂದ್ ಆಗಿರೋದ್ ಕಾರಣ ನಾವು ಧರ್ಮಸ್ಥಳ ಸಂಘಕ್ಕೆ ಮೇಡಮ್ ನಮ್ಮನ್ನ ಸೇರಿಸಿಕೊಂಡು ಅದ್ರ ಮುಖಾಂತರ ಫಸ್ಟ್ 10,000 ಹೋಗಿದ್ದು ಸರ್. ನಾನು 10,000 ಹೋಗಿ ಇವಾಗ 300,000 ಸಂಘದಲ್ಲಿ ಸಾಲ ಪಡೆದುಕೊಂಡು ಅದರಿಂದ ನಾನು ಉಪಯೋಗ ಪಡ್ಕೊಂಡು ತೋಟ ಅಭಿವೃದ್ಧಿ, ತೆಂಗು ಬೆಳೆದಿದ್ದೀವಿ, ಅದರಲ್ಲಿ ಅಡಿಕೆ ಸ್ವಲ್ಪ ಹಾಕೊಂಡಿದೀವಿ, ಅದ್ರಲ್ಲಿ ಹೈನುಗಾರಿಕೆ ಇಷ್ಟು ಮಾಡ್ಕೊಂಡು ಅಭಿವೃದ್ಧಿ ಮಾಡ್ಕೊಂಡು ಸಂಘನ ನೀಟಾಗಿ ಕಟ್ಕೊಂಡು ಹೋಗ್ತಾ ಇದ್ದೀವಿ. ತೆಂಗಿನ ಸಸಿ ಅಂತ ಹೇಳಿದ್ರಿ, ಇದು ಬದುಗಳಲ್ಲಿ ಹಾಕಿದ್ರೆ ಜಮೀನಲ್ಲಿ ಆಯ್ತಾ? ಮುಖ್ಯ ಜಮೀನಲ್ಲಿ ಜಮೀನಲ್ಲೇ ಇದೆ ಸರ್. ಜಮೀನಲ್ಲೇ ಹಾಕೊಂಡಿದೀವಿ, ನಾವೇನು ಬೇರೆ ಕಡೆ ಹಾಕೊಂಡಿಲ್ಲ, ನೀಟಾಗಿ ಬಂದಿದೆ ಸರ್. ಇವಾಗ ಅದಕ್ಕೆ ಬೇಕಾದಂತ ಈ ಕ್ಷೇತ್ರದಿಂದ ಹಣ ಪಡೆದು ಅದಕ್ಕೆ ಅಭಿವೃದ್ಧಿ ಮಾಡಿ ಇವಾಗ ಅದ್ ನಮ್ಮನ್ನ ಡೆವಲಪ್ಮೆಂಟ್ ಮಾಡಿದೆ ಸರ್. ಇದರಲ್ಲಿ ಈಗ ತೋಟದಲ್ಲಿ ಯಾರ್ಯಾರು ಸೇರ್ಕೋತೀರಿ ಕೆಲಸಕ್ಕೆ? ನಿಮ್ ಮನೆಯವರೇ ಮಾತ್ರ ಸೇರ್ಕೋತೀರಾ ಇಲ್ಲ ಹೊರಗಿನವರು? ನಾವು ಮನೆಯಿಂದ ಒಬ್ರೆ ಮಾಡ್ಲಿಕ್ಕೆ ಆಗಲ್ಲ, ಸ್ವಲ್ಪ ತೋಟ ಜಾಸ್ತಿ ಇರೋದ್ರಿಂದ ನಾವು ಮನೆಯವರು ಆದಷ್ಟು ಮಾಡ್ತೀವಿ, ಆಗಿಲ್ಲ ಅಂದಾಗ ಹೊರಗಡೆ ಜನನು ತಗೊಂತೀವಿ ಸರ್. ಹೊರಗಡೆ ಜನರು ತಗೊಳ್ತೀರಾ? ಅಂದ್ರೆ ಯಾವ ಅಂದ್ರೆ ಈಗ ಯಾವ್ದು ಗೊಬ್ಬರ ಹಾಕ್ಬೇಕಾದ್ರೆ, ಇಲ್ಲ ಸಿಂಪರಣೆ ಮಾಡ್ಬೇಕಾದ್ರೆ, ಕಟಾವು ಮಾಡ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಜನ ಬೇಕಾಗುತ್ತೆ? ಜಾಸ್ತಿ ಜನ ಬೇಕಾಗುತ್ತೆ ಸರ್. ಅದ್ ಮನೆಯವರೇ ಮಾಡ್ಲಿಕ್ಕೆ ಆಗಲ್ಲ, ಜನ ಬೇಕಾಗುತ್ತೆ ಸರ್, ಹಂಗಾಗಿ ಜನನ್ ತಗೊಂತೀವಿ. ತಗೊಳ್ತೀರಾ? ಆಮೇಲೆ ಈಗ ಈ ಸಂಘದಲ್ಲಿ ಶ್ರೀ ಕ್ಷೇತ್ರ ಗ್ರಾಮಾಭಿವೃದ್ಧಿ ಏನು ಸ್ವಸಹಾಯ ಸಂಘ ಇದೆ, ಈ ಸಂಘದಲ್ಲಿ ತಾವು ತಮ್ಮನ್ನು ತಾವು ತೊಡಗಿಸಿಕೊಂಡು ಇದು ಯಾವ ರೀತಿಯಿಂದ ತಾವು ಚಟುವಟಿಕೆಗಳನ್ನ ಮಾಡ್ತಾ ಇದ್ರಿ? ಅಂದ್ರೆ ವಾರಕ್ಕೆ ಸೇರ್ತೀರಾ, ಇಲ್ಲ ದಿನಪ್ರತಿ ಸೇರ್ತೀರಾ, ಅಥವಾ ತಿಂಗಳಿಗೆ ಒಂದ್ಸಲ ಸಂಘದ ಒಂದು? ವಾರಕ್ಕೊಮ್ಮೆ ಸೇರ್ತೀವಿ ಸರ್. ವಾರಕ್ಕೊಮ್ಮೆ ಭಾನುವಾರ ಮೀಟಿಂಗ್ ಇರುತ್ತೆ, ಅವತ್ತು ಸೇರ್ಕೊಂಡು ಮೇಡಮ್ ಬರ್ತಾರೆ, ಮೀಟಿಂಗ್ ಮಾಡಿ ಮಾಹಿತಿ ಮಾರ್ಗದರ್ಶನ ಎಲ್ಲ ಕೊಟ್ಟಿ ಹೋಗ್ತಾರೆ ಸರ್. ನಾವು ವಾರಕ್ಕೊಮ್ಮೆ ಸೇರ್ತೀವಿ. ವಾರಕ್ಕೊಮ್ಮೆ ಸೇರ್ಕೊಂತೀರಾ? ಹಸುಗಳು ಎಷ್ಟಿದಾವೆ? ನಮ್ಮ ಮನೇಲಿ ಇವಾಗ 2 ಸರ್. 2 ಇದು ಏನು ಜರ್ಸಿ ಅಂತ ಹೇಳ್ತೀವಲ್ಲ, ಅಥವಾ ಸ್ಥಳೀಯ ನಾಟಿ ಕ್ರಾಸ್ ಅಲ್ಲಿ ಒಂದಿದೆ ಸರ್, ಜರ್ಸಿ ಒಂದಿದೆ. ಎಷ್ಟು ಇಳುವರಿ ಕೊಡುತ್ತಮ್ಮ ಬೆಳಿಗ್ಗೆ ಸಂಜೆ? ಸರ್, ನಾವು ಒಂದ್ ಟೈಮಿಗೆ 10-12 ಹಾಲು ಹಾಕ್ತಿದ್ವಿ, ಈಗ ಸ್ವಲ್ಪ ಹಸು ಗಬ್ಬ ಆಗಿರೋದ್ರಿಂದ ಕಡಿಮೆ ಆಗಿದೆ, ಇಲ್ಲಾಂದ್ರೆ 10-12 ಹಾಲು ಹಾಕ್ತೀವಿ. ಆಮೇಲೆ ಈಗ ಇದಕ್ಕೆ ಮೇವು ಅದು ಬೇಕಂತಂದ್ರೆ ತೋಟದಲ್ಲಿ ಬೆಳ್ಕೊಂತೀರಾ ಅಂದ್ರೆ ವಿಷಯ ಅಂದ್ರೆ ಸಪರೇಟ್ ಆಗಿ ಅದಕ್ಕೆ ಏನಾದ್ರೂ ಬೆಳೆ ಹಾಕಿದಿರಾ? ಬೆಳೆಗಳು ಜೋಳ ಹಾಕಿದೀವಿ, ಮುಸ್ಕಿನ ಜೋಳ ಬರುತ್ತೆ, ಅದ್ರ ಜೊತೆಗೆ ಎಲ್ಲ ಕಾಳುಗಳು ಮಿಕ್ಸ್ ಮಾಡಿ ಅದ್ರೊಳಗೆ ತಗೋತೀವಿ ಸರ್. ಅದನ್ನ ಮೇವು ಬಂದಿದ್ದೆ ಕುಯ್ದು ಹಾಕ್ತೀರಾ? ಹಸಿಮೇವ ಆಗಿ ಅದು ಹಸಿಮೇವ. ಆಮೇಲೆ ಈಗ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಏನಾದ್ರೂ ರೆಡಿಮೇಡ್ ಫುಡ್ ಕೊಡ್ತಾರೆ ನೋಡಿ, ಅದನ್ನು ತಗೊಳ್ತೀರಾ? ತಗೊಂತೀವಿ ಸರ್. ಅದನ್ನು ತಗೊಂಡು ತಿಂಗಳಿಗೆ 2 ಬೇಕಾಗತ್ತೆ, ಅದು ತಗೊಂಡು ಅದನ್ನು ಈ ಮೇವಿನ ಜೊತೆಗೆ ಅದನ್ನು ಸ್ವಲ್ಪ ಹಾಕಿ ಡೆವಲಪ್ಮೆಂಟ್ ಮಾಡೋದು ಸರ್. ಇದ್ರ ಜೊತೆಗೆ ಈಗ ತಮ್ಮ ಒಂದು ಇದಕ್ಕೆ ಅಂದ್ರೆ ಏನ್ ಹೇಳ್ತೀವಿ ನಾವು ಕಾಯಿಲೆ ಕಸಾಲೆಗೆ ಬಂದ್ರೆ ಆ ಜಾನುವಾರುಗಳಿಗಾಗ್ಲಿ ಅಥವಾ ಏನು ಈಗ ಇದಕ್ಕೆ ತೋಟದಲ್ಲಿ ಆಗ್ಲಿ ಯಾರಿಗೆ ನೀವು ಭೇಟಿ ಆಗ್ತೀರಿ ಹೋಗಿ? ಸರ್, ನಮ್ಮ ಹಾಲು ಒಕ್ಕೂಟದಲ್ಲಿ ಡೈರಿ ಸರ್ ಇದ್ದಾರೆ, ಸರ್ ಮೇಡಮ್ ಇದಾರೆ, ಅವ್ರಿಗೆ ಏನಾದ್ರು ಹೇಳಿ ಹಿಂಗ ಹಸುಗ್ ಹುಷಾರಿಲ್ಲ ಅಕ್ಕ ಒಂದ್ ಸ್ವಲ್ಪ ಫೋನ್ ಮಾಡಿ ಅಂದ್ರೆ ಡೈರಿ ಕೂಪನ್ ಇದೆ ಸರ್, ಅದ್ ಹಾಕಿದ್ರೆ ಮನೆಗೆ ಬಂದು ಎಲ್ಲ ಟ್ರೀಟ್ಮೆಂಟ್ ಮಾಡ್ತಾರೆ. ಮನೆಗೆ ಬಂದು ಬರ್ತಾರೆ? ಬರ್ತಾರೆ ಸರ್. ಅದು ಬರೋಕ್ಕಿಂತ ಮೊದ್ಲು ಮನೆ ಮದ್ದಾಗಿ ಏನಾದ್ರು ಮಾಡ್ತೀರಾ ಅಂತ? ಮನೆ ಮದ್ದು ಅಂತಂದ್ರೆ ಮನೆ ಮದ್ದು ನಾವೇ ಸ್ವಲ್ಪ ಅದಕ್ಕೆ ಏನಾರ ಅಜೀರ್ಣ ಆಗತ್ತೆ ಒಂದೊಂದ್ ಸತಿ, ಹೊಟ್ಟೆ ಉಬ್ರು ಕಳತ್ತೆ, ಅವಾಗ ಮೆಣಸು ಮತ್ತೆ ವಿಳ್ಳೆದೆಲೆ ಬೆಲ್ಲ ಈ ತರನೆಲ್ಲ ಹಾಕಿ ಅದಕ್ಕೆ ಚೆನ್ನಾಗಿ ಜಜ್ಜಿಬಿಟ್ಟು ಶುಂಠಿ ಇವನ್ನೆಲ್ಲ ಹಾಕಿ ಅದಕ್ಕೆ ಪ್ರಥಮ ಚಿಕಿತ್ಸೆ ಮಾಡಿರ್ತೀವಿ ಸರ್. ಆಮೇಲೆ ಸ್ವಲ್ಪ ಬಿಸಿನೀರ್ ಕುಡಿಸಿರ್ತೀವಿ, ಆಮೇಲೆ ಡಾಕ್ಟರ್ ಬರೋಷ್ಟಿಗೆ ಅದೊಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಆಮೇಲೆ ಡಾಕ್ಟರ್ ಬಂದು ಮೆಡಿಸನ್ ಮಾಡ್ತಾರೆ ಸರ್. ಈ ಒಂದು ನಿಟ್ಟಿನಲ್ಲಿ ಈಗ ಕೊಟ್ಟಿಗೆ ನಾವು ಮನುಷ್ಯರಿಗೆ ಹೇಗೆ ನಾವು ಒಂದು ಪಕ್ಕಾ ಮನೆ ಬೇಕಲ್ವಾ, ಸೊ ಆತರ ಕೊಟ್ಟಿಗೆ ಯಾವ ರೀತಿಯಿಂದ ನಿರ್ಮಾಣ ಮಾಡಿದ್ರಿ ಸರ್? ನಮ್ ಕೊಟ್ಟಿಗೆ ಹೇಳ್ಬೇಕು ಅಂದ್ರೆ ಯಾರ ಮನೇಲಿ ಆತರ ಇಟ್ಕೊಂಡವ್ರ ಏನೋ ಗೊತ್ತಿಲ್ಲ ಸರ್. ನಾವ್ ಅದಕ್ಕೆಲ್ಲ ಟೈಲ್ಸ್ ಹಾಕಿ ಫ್ಯಾನ್ ಗುಡ್ ನೈಟ್ ಈ ತರ ಎಲ್ಲ ಹಾಕಿ ಸಾಕೊಂಡಿದೀನಿ ಸರ್. ಅದು ನಮ್ ಮನೇಲಿ ನಾವ್ ಹೇಗೋ ಅದು ಹಾಗೆ ಅನ್ನೋ ತರಾನೇ ನೋಡ್ಕೊಂಡಿದೀವಿ. ಹೌದು ಹೌದು ಹೌದು, ಯಾಕಂತಂದ್ರೆ ಮೂಕ ಪ್ರಾಣಿ ನಾವು. ನಮ್ಮ ಮನೆಗೆ ಯಾರು ಬಂದವರು ಆ ಕೊಟ್ಟಿಗೆ ನಾ ಇದು ಏನ್ ಟೈಲ್ಸ್ ಎಲ್ಲ ಗೋಡೆಗೆ ಹಾಕೊಂಡಿದ್ದೀರಾ ಅಂತ ಕೇಳ್ತಾರೆ, ಫ್ಯಾನ್ ಹಾಕಿದ್ದೀರಾ ಅಂತಾರೆ, ಇಲ್ಲ ನಮ್ ತರನೇ ಅದು ಅಂದ್ಬಿಟ್ಟು ನಾವು ಹಾಕೊಂಡಿದೀವಿ. ಹಾಕೊಂಡಿದ್ದೀರಾ. ಆಮೇಲೆ ಈಗ ಗಂಜಲ ಆಮೇಲೆ ಸಗಣಿ ಗೊಬ್ಬರನ ಸಂಗ್ರಹಣಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಅಥವಾ ಒಂದ್ ಕಡೆ ಒಂದ್ 6 ತಿಂಗಳು ವರ್ಷ ಅದನ್ನ ಇದ್ ಮಾಡಿ ನಮ್ ತೋಟಕ್ಕೆ ಹಾಕೊಂತೀವಿ ಸರ್. ಅದಕ್ಕೆ ನಮ್ಮ ಮನೆಯವ್ರು ಸ್ವಲ್ಪ ಗೊಬ್ಬರಗಳನ್ನೆಲ್ಲ ಬೇರೆ ತರ ತಗೊಂಬಂದು ಅದಕ್ಕೆಲ್ಲ ಮಿಕ್ಸ್ ಮಾಡಿ ಅದನ್ನ ತಗೊಂಬಂದು ತೆಂಗಿನ ತೋಟಕ್ಕೆ ಗದ್ದೆ ರಾಗಿ ಬೆಳಿತೀವಿ, ಭತ್ತ ಬೆಳಿತೀವಿ, ಆ ಗದ್ದೆಗೆ ಹಾಕೋತೀವಿ ಸರ್ ಅವಾಗ. ಈಗ ತೋಟದಲ್ಲಿ ತಾವು ರಾಸಾಯನಿಕ ಗೊಬ್ಬರನ ಜಾಸ್ತಿ ಉಪಯೋಗ ಮಾಡ್ತೀರಾ ಇಲ್ಲ ಸಾವಯವ ಗೊಬ್ಬರನ? ರಾಸಾಯನಿಕ ಅಂದ್ರೆ ಸರ್ಕಾರಿ ಗೊಬ್ಬರ, ಈ ಯೂರಿಯಾ ಒಂದ್ ತಗೋಬರ್ತೀವಿ ಸರ್, ಅದು ನಾವು ಮಾಡೋದಿಕ್ ಆಗಲ್ಲ. ಯೂರಿಯಾ ಪೊಟ್ಯಾಶ್ ಆತರ ತಗೋಬರ್ತೀವಿ, ಇನ್ ಮಿಕ್ಕಿದ್ದೆಲ್ಲ ನಮ್ ಸಗಣಿ ಗೊಬ್ಬರನೇ ಅದೇ ತುಂಬಾ ಅಂತ ಅಂದಿ ನಾವು ಜಾಸ್ತಿ ಹೊರಗಡೆ ಗೊಬ್ಬರ ತರಲ್ಲ ಸರ್. ನಮ್ಮಲ್ಲೇ ಇರೋದೇ ತಯಾರು ಮಾಡ್ಕೊಂಡ್ಬಿಟ್ಟು ಅದನ್ನೇ ನಾವು ಗದ್ದೆಗೆ ಹಾಕೋತೀವಿ ಸರ್. ಆಮೇಲೆ ಕೃಷಿ ಇಲಾಖೆಯಿಂದಾಗ್ಲಿ ತೋಟಗಾರಿಕೆ ಇಲಾಖೆಯಿಂದಾಗ್ಲಿ ಏನ್ ಸೌಲಭ್ಯ ಪಡೆದಿದ್ರಿ ತಾವು? ಹ್ಮ್ ಸರ್, ನಮ್ಗೆ ಧರ್ಮಸ್ಥಳ ಸಂಘದಿಂದ ಕೃಷಿ ನಾವು ಏನ್ ಮಾಡ್ತಾ ಇದೀವಿ ಅಂತ ಅದೊಂದು ವಿಸಿಟ್ ಮಾಡ್ಕೊಂಡು ಹೋಗಿದ್ರು, ಬಂದಿ ಸರ್ಗಳು ಅದೆಲ್ಲ ಬಂದು ನೋಡ್ಕೊಂಡೋಗಿ ಅದ್ರಿಂದ ನನಗೆ 4,000 ರೂಪಾಯಿ ಅಮೌಂಟ್ ಬಂದಿದೆ ಸರ್. ಅದ್ ಕೃಷಿ ಅಮೌಂಟ್ ಇಂದ ಇವ್ರ ಈ ತರ ಮಾಡ್ತಾ ಇದಾರೆ, ಹಸು ಇದೆ ತೋಟ ಇದೆ ಅಂತ ಎಲ್ಲ ಬಂದು ವಿಸಿಟ್ ಮಾಡ್ಕೊಂಡೋಗಿ 4,000 ರೂಪಾಯಿ ಕೃಷಿ ಇದು ಅಂತ ನಮಗೆ ಅನುದಾನವಾಗಿ ಬಂದು ಕೊಟ್ಟಿದ್ದಾರೆ ಸರ್. ಏನು ಕೃಷಿ ಹೊಂಡ ಮಾಡಿದಕ್ಕ ಅಥವಾ ಎರೆಹುಳು ಗೊಬ್ಬರ ಮಾಡಿದ ಸರ್? ಅದು ತೋಟನೇ ಅಭಿವೃದ್ಧಿ, ತೋಟ ಚೆನ್ನಾಗಿ ಇಲ್ಲ ಸರ್, ಅದೇ ಇತ್ತು, ಅದಕ್ಕೆ ಔಷಧಿ ಗೊಬ್ಬರ ಎಲ್ಲ ಕೊಡ್ಬೇಕಾಗಿತ್ತು. ಅವ್ರು ಫಸ್ಟ್ ಬಂದ್ ನೋಡ್ಕೊಂಡೋದಾಗ ಗಿಡಗಳೆಲ್ಲ ಹಾಳಾಗಿತ್ತು, ಆಮೇಲೆ ಬಂದ್ ಇನ್ನೊಂದ್ಸತಿ ನೋಡಿದಾಗ ಅವ್ರು ಕೊಟ್ಟಿದ್ದು ಇಲ್ಲ ಗಿಡ ಹಾಳಾಗಿದೆ ಸ್ವಲ್ಪ ಇದೆಲ್ಲ ರೆಡಿ ಮಾಡಿಸಿ ಅಂತ ಬಂದ್ ಸರ್ ವಿಸಿಟ್ ಮಾಡೋಗಿದ್ರು, ಅವಾಗ ಸ್ವಲ್ಪ ನಾವು ಗೊಬ್ಬರ ಎಲ್ಲ ಕೊಟ್ಟು ಚೆನ್ನಾಗಾಗಿತ್ತು, ಆಮೇಲೆ ಅನುದಾನ ಬಂತು ಸರ್. ಈಗ ಇರೋ ತೋಟನ ಇನ್ನೂ ಅಭಿವೃದ್ಧಿ ಮಾಡ್ಬೇಕನ್ನೋ ಒಂದು ಆಸೆ ಇದೆಯಾ? ಹ್ಮ್ ಸರ್, ಇದೆ. ಇನ್ನು ನೆಕ್ಸ್ಟ್ ಈ ಅಮೌಂಟ್ ತಗೊಂಡಿರೋದನ್ನೆಲ್ಲ ತೀರಿಸಿ ನೆಕ್ಸ್ಟ್ ಅಮೌಂಟ್ ತಗೊಂಡು ತೋಟ ಇನ್ನೊಂದ್ ಸ್ವಲ್ಪ ಅಭಿವೃದ್ಧಿ ಮಾಡಿ ಅಡಿಕೆ ಬೆಳೆ ಫುಲ್ ಕೂರಿಸ್ಬೇಕು ಅಂತ ಡಿಸೈಡ್ ಮಾಡಿದ್ವಿ ಸರ್. ಯಾಕೆ ಅಡಿಕೆ ಬೆಳೆನೇ ಯಾಕೆ ಕೂರಿಸ್ಬೇಕಂತೀರಿ ಸರ್? ಏನಕ್ಕಂದ್ರೆ ಅಡಿಕೆ ಬೆಳೆ ಅಂದ್ರೆ ಇವಾಗ ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ಬಿಡ್ತಾರೆ, ಯಾರು ಮನೇಲಿ ಎಲ್ಲ ಆಳಂದ್ರೆ ಜಮೀನ್ ಕೆಲಸ ಮಾಡೋರು ಯಾರು ಇಲ್ಲ, ಯಾರು ಇಲ್ಲ, ಹಾಗಾಗಿ ಸ್ವಲ್ಪ ಅದು ಅಡಿಕೆ ಕೂರಿಸ್ಕೊಂಡ್ಬಿಟ್ರೆ ನಮಗೂ ಮುಂದೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಅಂದ್ರೆ ಒಂದು 3 ವರ್ಷ ಅದು ನೀವು ನೋಡ್ಕೊಂಡ್ರೆ ನೋಡ್ಕೊಂಡ್ರೆ ಅದ್ 100 ವರ್ಷ ನಮ್ಮನ್ನ ನೋಡ್ಕೊಳತ್ತೆ ಸರ್. ಅದಕ್ಕೋಸ್ಕರ ಅಡಿಕೆ ಹಾಕ್ಬೇಕಂತ ಹಾಕ್ಬೇಕು ಅಂತ ನೆಕ್ಸ್ಟ್ ಸಂಘದಲ್ಲಿ ಲೋನ್ ತಗೊಂಡು ಆ ಅಡಿಕೆ ಅಭಿವೃದ್ಧಿ ಮಾಡಿಸ್ಬೇಕು, ತೋಟನ ಇರೋ ಗದ್ದೆನ ಬಿಟ್ಟು ಅಡಿಕೆ ಬೆಳೆ ಬೆಳಿಬೇಕು ಅಂತ ರೆಡಿ ಮಾಡಿದ್ವಿ. ಇದ್ರ ಜೊತೆಗೆ ಬೇರೆ ಬೇರೆ ಬೆಳೆಗಳು ಅಂತಂತಂದ್ರೆ ಈಗ ನಾವು ಏನ್ ಹೇಳ್ತೀವಿ ಅಂತರ್ ಬೆಳೆಯಾಗಿ ಬೇರೆ ಬೇರೆ ಬೆಳೆಗಳನ್ನ ಈಗ ಜಾಯಿಕಾಯಿ ಆಗಿರ್ಲಿ, ಕೊಕ್ಕೋ ಆಗಿರ್ಲಿ, ಪೇರ್ಲೆ ಹಣ್ಣಾಗಿರ್ಲಿ, ಬಾಳೆ ಆಗಿರ್ಲಿ, ಇದೇನಾದ್ರೂ ಮಧ್ಯಂತರ ಬೆಳೆಯಾಗಿ ಬೆಳ್ಕೊಂಡಿದ್ದೀರಾ? ಬೆಳಿಬಹುದು ಸರ್, ಅದ್ರಲ್ಲಿ ಬಾಳೆ ಬೆಳಿಬಹುದು, ಆಮೇಲೆ ತರಕಾರಿಗಳು ಬೆಳ್ಕೊಂಡು. ಆದ್ರೆ ಮತ್ತೆ ಬಾಳೆ ಬೆಳೆದ್ರು ಸ್ವಲ್ಪ ಕಷ್ಟ ಅನ್ಸುತ್ತೆ ಸರ್, ಯಾಕಂದ್ರೆ ಅದು ಮತ್ತೆ ಸಸಿ ಒಂದೊಂದು ಮತ್ತೆ ಮೊಳಕೆ ಬಂದ್ ಬರ್ತಿರುತ್ತೆ, ಅದ್ರ ಬದಲು ತರಕಾರಿಗಳನ್ನ ಅದ್ರಲ್ಲಿ ಹಾಕೊಂಡ್ರೆ ನಾವು ಚೆನ್ನಾಗಿ ಇದ್ ಮಾಡ್ಕೊಂಡು ಮೇವು ಆಯ್ತದೆ, ಮೇವು ಹುಲ್ಲು ಬರುತ್ತೆ, ನಮ್ ಮನೆಗೆ ತರಕಾರಿನೂ ಆದಂಗಾಗತ್ತೆ. ಇಷ್ಟ ಅಭಿವೃದ್ಧಿ ಮಾಡ್ಕೋಬೇಕು ಅಂತ ಇದ್ದೀರಾ. ಇದರ ಜೊತೆಗೆ ಈಗ ತಾವು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ ಇದ್ದಿದ್ರಾ, ತರಬೇತಿ ಎಲ್ಲ ಕೊಡ್ತಾರೆ, ಆದ್ರೂ ಈಗ ಕೃಷಿ ಇಲಾಖೆಯಿಂದಾಗ್ಲಿ ಆಮೇಲೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗದಲ್ಲಿ ಅಲ್ಲೇನಾದ್ರೂ ತರಬೇತಿ ತಗೊಂಡಿದ್ದೀರಾ? ಹ್ಞೂ ಸರ್, ನಾನು ಒಂದ್ಸತಿ ವಿಸಿಟಿಂಗ್ ಹೋಗಿದ್ದೆ. ಹೋದ ವರ್ಷ ಇದೇ ತರ ಇತ್ತು ಸರ್. ಹೋಗಿ ಅಲ್ಲಿ ಸಸಿನ ಹೇಗೆ ನೋಡ್ಕೋಬೇಕು, ಸಸಿನ ಮಣ್ಣಿನ ಫಲವತ್ತತೆ ಬಗ್ಗೆ ಏನು, ನಾವೊಂದ್ ಸಸಿ ನೆಡ್ಬೇಕಂದ್ರೆ ಅದ್ರ ಭೂಮಿ ಹೇಗಿರ್ಬೇಕು, ಅದ್ರ ಮಣ್ಣು ಹೇಗಿರ್ಬೇಕು, ಅದ್ರ ಬಗ್ಗೆ, ಅದು ಒಂದ್ ಸಸಿ ಬರ್ಬೇಕಂದ್ರೆ ಆ ಭೂಮಿ ಚೆನ್ನಾಗಿದೆ ಅಂತ ಫಸ್ಟ್ ಪರಿಶೀಲನೆ ಮಾಡ್ಬೇಕು. ಸುಮ್ನೆ ಯಾವತ್ತು ಸಸಿನ ನೆಡ್ಬಾರ್ದು, ಅಯ್ಯೋ ಇದು ನಮ್ ಜಾಗ ಖಾಲಿ ಇದೆ ನೆಡ್ಪುರಣ ಮಾಡೋಣ ಅಂತ ಮಾಡಿದಾಗ ಅದ್ ಯಾವುದೇ ರೀತಿ ಬರಲ್ಲ. ಅದ್ ಮಣ್ಣಿನ ಫಲವತ್ತತೆ ಇದ್ರೆ ಮಾತ್ರ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ಅದ್ರ ಮಾಹಿತಿ ತಿಳ್ಕೊಂಡಿದ್ದೀರಾ? ಎಷ್ಟು ದಿವಸದ ಇತ್ತು ಮೇಡಮ್ ಅದು? ಅದು ಒಂದೇನೆ ಇದ್ದಿದ್ದು, ಒಂದ್ ದಿವಸದ, ಒಂದ್ ದಿನದ್ದು. ಆಮೇಲೆ ಈಗ ತಾವು ತಮ್ಮ ಕೃಷಿ ಉತ್ಪನ್ನಗಳನ್ನ ಮಾರಾಟ ಮಾಡಬೇಕಾದ್ರೆ ಎಲ್ಲಿ, ಭದ್ರಾವತಿಯಲ್ಲಿ ಮಾರಾಟ ಮಾಡ್ತೀರಾ ಇಲ್ಲ ಶಿವಮೊಗ್ಗಕ್ಕೆ ಮಾರಾಟ ಮಾಡೋದಾದ್ರೆ? ಅಂದ್ರೆ ಈಗ ತೆಂಗಿನಕಾಯಿ ಆಗಿರ್ಲಿ, ಆಮೇಲೆ ಬೇರೆ ರಾಗಿ ಹಾಗೆ ಬರ್ತಾರೆ ಸರ್. ಇಲ್ಲೇ ನಮ್ಮನೆ ಹತ್ರನೇ ಬರ್ತಾರೆ, ಭದ್ರಾವತಿಲೇ ಬರ್ತಾರೆ ಸರ್. ಬರ್ತಾರೆ, ಹೋಗ್ತಾರೆ. ದೂರ ಶಿವಮೊಗ್ಗ ಆತರ ಏನು ಹೋಗಲ್ಲ, ಯಾಕಂದ್ರೆ ಕಡಿಮೆ ಜಮೀನ್ ಇರೋದಕ್ಕೋಸ್ಕರ ಅಲ್ವಾ? ಆತರ ಜಮೀನ್ ಕಡಿಮೆ ಅಂತ ಏನಿಲ್ಲ ಸರ್. ಆ ಕಡೆ ನಾವ್ ಇರೋದೆಲ್ಲ ತೋಟ ಜಮೀನೆ. ಅಲ್ಲಿ ಒಬ್ರು ಬರ್ತಾರೆ ವಾಗ್ಲು, ಅವರಿಗೆ ತಗೊಂಡೋಗು, ಅವರೇ ಬರ್ತಾರೆ ಕಿತ್ತದ್ಮೇಲೆ, ಅವರೇ ಕಾಯಿ ತಗೊಂಡೋಗು. ಆಮೇಲೆ ತೋಟದಿಂದ ಮನೆಗೆ ಸಾಗಿಸೋಕೆ ಎಲ್ಲ ವ್ಯವಸ್ಥೆ, ರೋಡ್ ರಸ್ತೆ ಎಲ್ಲ ಚೆನ್ನಾಗಿದೆಯಾ? ರಸ್ತೆ, ರೋಡ್ ಏನು ಸಮಸ್ಯೆ ಇಲ್ಲ, ಏನ್ ಸಮಸ್ಯೆ ಇಲ್ಲ ಸರ್. ಬೆಳಿಲಿಕ್ಕೂ ಸಮಸ್ಯೆ ಇಲ್ಲ ಸರ್. ಎರಡ್ ವರ್ಷದಿಂದ ಧರ್ಮಸ್ಥಳ ಸಂಘದಲ್ಲೇ ದುಡ್ಡು ತಗೊಂಡು ಬೋರ್ನು ಕೊರ್ಸ್ಕೊಂಡಿದ್ದೀನಿ ಸರ್. ಅದ್ರಲ್ಲಿ ನೀರ್ ಸಿಕ್ಕಿದೆ, ನೀರ್ ಸಿಕ್ಕಿದೆ, ತುಂಬಾ ಚೆನ್ನಾಗ್ ಬಂದಿದೆ. 7 inch ಏನೋ ನೀರ್ ಬರುತ್ತೆ ಸರ್ ಅದ್ರಲ್ಲಿ. 7 inch ನೀರ್ ಬರುತ್ತೆ, ತುಂಬಾ ಚೆನ್ನಾಗ್ ನೀರನ್ನು ಪ್ರೆಸರ್ ಆಗಿ ಬರುತ್ತೆ. ಬೆಳೆ ಬೆಳಿಲಿಕ್ಕೆ ಮಳೆನೇ ಬೇಕು ಅನ್ನೋದಿಲ್ಲ ಸರ್. ನಮಗೆ ನೀರಿನ ವ್ಯವಸ್ಥೆನು ಚೆನ್ನಾಗಿದೆ ಸರ್. ನೀರಿನ ವ್ಯವಸ್ಥೆನು ಚೆನ್ನಾಗಿದೆ ಅಂತ ಹೇಳ್ತೀರಾ? ಆಮೇಲೆ ಒಟ್ಟಾರೆಯಾಗಿ ಏನ್ ಅನ್ಸುತ್ತೆ ತಮಗೆ ಈ ಒಂದು ಕೃಷಿ ಬದುಕು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ತೊಡಗಿಸಿಕೊಂಡಾದ್ಮೇಲೆ? ತುಂಬಾ ಚೆನ್ನಾಗಿದೆ ಸರ್. ನಾವು ಬೇರೆಯವ್ರ ಹತ್ರ ಹೋಗಿ ಅವ್ರ ಹತ್ರ 10 rupees ಬೇಡೋದಕ್ಕಿಂತ ನಮ್ಮಲ್ಲೇ ಇರೋದನ್ನ ಬಳಸ್ಕೊಂಡು ನಾವೇ ತೃಪ್ತಿದಾಯಕವಾಗಿ ಜೀವನ ಮಾಡಬಹುದು ಸರ್. ಲಾಭನೂ ನಮ್ದೇ, ನಷ್ಟನೂ ನಮ್ದೇ ಇರುತ್ತೆ ಸರ್ ಇದ್ರಲ್ಲಿ. ಆದ್ರೆ ಬೇರೆ ಕಡೆ ಕೆಲ್ಸಕ್ಕೆ ಹೋದ್ರೆ ಅವ್ರ ಹೇಳಿದ ತರ ಮಾಡ್ಬೇಕು, ಅವ್ರ ಟೈಮಿಂಗ್ಸ್ ನಾವು ಹೋಗಕ್ಕಾಗಲ್ಲ. ಆದ್ರೆ ನಮ್ದೇ ಕೃಷಿ ಆದ್ರೆ ಸ್ವಲ್ಪ ಹೊತ್ತು ಇರ್ಬೋದು, ರಿಲ್ಯಾಕ್ಸ್ ಮಾಡಬಹುದು, ನಮ್ಮ ಮನೆ ಕೆಲ್ಸಗಳು ಆಗುತ್ತೆ, ಕೃಷಿನೂ ನೋಡ್ಕೊಂಡಂಗಾಗತ್ತೆ, ನಮ್ಮ ಮನೆ ಹತ್ರ ಇರ್ಬೋದು ಸರ್. ಆದ್ರೆ ನಮ್ಗೆ ಈಗ ಕೃಷಿ ನಮಗೆ ಒಳ್ಳೆ ಉದ್ಯೋಗ ಅಂತ ನನಗೆ ಅನ್ಸಿದೆ ಸರ್. ಈಗ ಇದ್ರ ಮಧ್ಯದಲ್ಲಿ ತಮಗೆ ಬಿಡುವು ಬೇಕಂತಂದ್ರೆ ಯಾವ ರೀತಿಯಿಂದ ಅದನ್ನ ನಿಭಾಯಿಸ್ತೀರಿ? ಅಂದ್ರೆ ಮದ್ವೆಗೋ ಮುಂಜಿ ಯಾವ್ದೋ ಒಂದಕ್ಕೆ ಒಳ್ಳೆ ಕೆಲ್ಸಕ್ಕೂ ಹೋಗೋದಾದ್ರೆ? ಅದೇ ಸರ್, ಹೋಗ್ಬೇಕು ಅಂದ್ರೆ ಯಾರಿಗಾರ ಮನೆ ಹತ್ರ ಬಿಟ್ಟು ನೋಡ್ಕೊಳ್ಳಿ ಅಂತ ಹೇಳಿ ಹೋಗ್ತೀವಿ ಸರ್. ಅವಾಗ ವರ್ಷ ಪೂರ್ತಿ ಈ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರ್ತೀರಾ, ಗ್ರಾಮೀಣಾಭಿವೃದ್ಧಿಯ ಒಂದು ಚಟುವಟಿಕೆಗಳಲ್ಲಿ? ವರ್ಷ ಅಂದ್ರೆ ಸರ್, ವರ್ಷದಲ್ಲಿ ಇರುತ್ತೆ 6 ಬೆಳೆ, 6 ಇರುತ್ತಲ್ಲ ಸರ್. ಒಂದ್ 3-4 ಕೆಲಸ ಮಾಡ್ಬೇಕಾಗುತ್ತೆ. 2 ಅಂತ ಏನ್ ಕೆಲ್ಸ ಇರಲ್ಲ, ಸುಮ್ನೆ ಒಂದ್ ರೌಂಡ್ ಹಾಕೊಂಡ್ಬಂದ್ರೆ ಆಯ್ತು, ಭತ್ತ ಬೆಳೆದಿರ್ತೀವಿ. ಅದ್ರಲ್ಲೇನು ಒಂದ್ 3 ಕೆಲಸ ಮಾಡಿಸ್ತಾ ಇರ್ಬೇಕು ಸರ್. ಕಳೆ ತೆಗಿಬೇಕು, ನೆಟ್ಟಿ ಇರುತ್ತೆ, ಕಳೆ ಇರುತ್ತೆ. ಕಟಾವ್ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಕೆಲಸ ಹಿಡಿಯುತ್ತೆ, ಒಂದ್ 8 ದಿನ, ಆಮೇಲೆ ಫ್ರೀ ಆಗ್ತಿವಿ. ಆಮೇಲೆ ಮತ್ತೆ ಒಂದ್ 1 ಆದ್ಮೇಲೆ ಮತ್ತೆ ಬೇಸಾಯ ಮತ್ತೆ ಈ ತರ ಎಲ್ಲ ಮಾಡ್ಬೇಕಾಗುತ್ತೆ. ಆ ಸಮಯದಲ್ಲಿ ಬೇರೆ ಕಡೆ ಏನಾದ್ರೂ ಕೆಲ್ಸಕ್ಕೆ ಹೋಗ್ತೀರಾ ಇಲ್ಲ ಮನೇಲೆ ಇದ್ಕೊಂಡ್ಬಿಟ್ಟು ಬೇರೆ ಕೆಲಸ ಮಾಡ್ತೀರಾ? ಇನ್ನೆಲ್ಲೂ ಹೋಗಲ್ಲ ಸರ್, ಮನೇಲೆ ಇರ್ತೀವಿ. ಮನೇಲೆ ಇರ್ತೀರಾ, ಕೆಲಸ ಆಗತ್ತೆ ಸರ್. ಇದರ ಜೊತೆಗೆ ಈಗ ಹೆಣ್ಣು ಮಕ್ಕಳ ಒಂದು ಅಭಿವೃದ್ಧಿಗೆ, ಅವರ ಒಂದು ಸಬಲೀಕರಣಕ್ಕೆ ಸುಮಾರು ಈಗ ಗಾಣದಿಂದ ಎಣ್ಣೆ ತೆಗಿತಕ್ಕಂಥದ್ದು, ಆಮೇಲೆ ರೊಟ್ಟಿ ಮಾಡ್ತಕ್ಕಂತ ಒಂದು ಮಷಿನ್ಸ್ ಗಳು ಬಂದಿದ್ದಾವೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಡ್ರೋನ್ ತರಬೇತಿ ಕೂಡ ಕೊಡ್ತಾ ಇದ್ದಾರೆ ಮಹಿಳೆಯರಿಗೆ. ಅದರಲ್ಲಿ ವಿಶೇಷವಾಗಿ ಪ್ರಧಾನಮಂತ್ರಿಯವರ ಒಂದು ಯೋಜನೆಗಳಲ್ಲಿ ಅದು ಮಹಿಳೆಯರಿಗೆ ಕೊಡ್ಬೇಕಂತ ಹೇಳಿದೆ, ಇದ್ರ ಬಗ್ಗೆ ಏನಾದರೂ? ಹೌದು ಸರ್, ಅದ್ರಲ್ಲಿ ಏನು ತಪ್ಪಿನ ಮಾತಿಲ್ಲ. ಮಹಿಳೆಯರು ಈ ತರ ಮಾಡ್ಕೊಂಡು ಹೋಗೋದ್ರಿಂದ ತುಂಬಾ ಉಪಯೋಗ ಆಗತ್ತೆ. ನಾವು ಇನ್ನೊಬ್ರಿಗೆ ಅವಲಂಬಿತವಾಗೋದ್ ಬದ್ಲು ನಮ್ಮನ್ನ ನಾವು ಅದಕ್ಕ ಹೊಂದ್ಕೊಂಡ್ಬಿಟ್ರೆ ನಮ್ ಜೀವನ ನಾವೇ ಸಾಗಿಸ್ಕೋಬಹುದು, ಯಾರಿಗೂ ನಾವು ಭಾರ ಆಗಲ್ಲ. ನಾವು ಒಬ್ರು ಒಂದು ಕ್ಷೇತ್ರದಲ್ಲಿ ನಾವು ಬೆಳಿತೀವಿ ಅನ್ನೋ ಧೈರ್ಯ ಇರುತ್ತೆ. ರೈತ ಬಾಂಧವರೇ, ಇದಾಗಿತ್ತು ಆಶಾ ಅವರ ಒಂದು ಅನುಭವ. ಇವರು ಈ ಒಂದು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯಲ್ಲಿ ಸೇರ್ಕೊಂಡು ತಮ್ಮ ಜೀವನವನ್ನ ಹಸನಾಗಿ ಮಾಡಿ ಒಂದು ನೆಮ್ಮದಿಯ ಬದುಕನ್ನ ಸಾಗಿಸ್ತಾ ಇದ್ದಾರೆ ಸಂಸಾರದ ಜೊತೆಗೆ. ಇನ್ನು ಇವರು ಏನು ಆಶೆ ಮಾಡಿದ್ದಾರೆ, ಒಳ್ಳೆ ತೋಟ ಮಾಡಬೇಕು, ಇನ್ನು ಒಳ್ಳೆ ಬೆಳೆಗಳನ್ನ ಬೆಳಿಬೇಕು, ಹೆಚ್ಚಿನ ಒಂದು ಸಂಸಾರದ ಆದಾಯವನ್ನ ಜಾಸ್ತಿ ಮಾಡಬೇಕು ಅಂತೇನು ಅವರು ಕನಸು ಕಂಡಿದ್ದಾರೆ, ಅವರ ಕನಸು ನೆರವೇರಲಿ ಅಂತ ಹೇಳಿ ನಾವು ಕೂಡ ಹಾರೈಸುತ್ತಾ, ಇದುವರೆಗೆ ತಾವು ಭದ್ರಾವತಿ ಆಕಾಶವಾಣಿಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡಿದಕ್ಕೆ ತಮಗೆ ಧನ್ಯವಾದ ಮೇಡಮ್, ನಮಸ್ಕಾರ. ಇದುವರೆಗೆ ಭದ್ರಾವತಿ ತಾಲೂಕು ಜನಿಪುರ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಆಶಾ ಅವರ ಕೃಷಿ ಮತ್ತು ಹೈನುಗಾರಿಕೆ ಅನುಭವಗಳ ಕುರಿತು ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹಾಗೂ ಇದರ ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್. ಈಗ ಚಿಕ್ಕಮಗಳೂರು ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಸುಜಾತ ಹೆಚ್ಎಲ್ ಅವರೊಂದಿಗೆ ಯೂರಿಯಾ ಮತ್ತು ನ್ಯಾನೋ ಗೊಬ್ಬರದ ಬಳಕೆ ಕುರಿತು ಸಂದರ್ಶನವನ್ನು ಕೇಳುವಿರಿ. ಇವರನ್ನು ಸಂದರ್ಶಿಸುವವರು ಡಾಕ್ಟರ್ ಎಸ್ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ಸುಜಾತ ಎಚ್ಎಲ್ ಅವರಿದ್ದಾರೆ. ಇವರು ಜಂಟಿ ಕೃಷಿ ನಿರ್ದೇಶಕರಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ಇಲಾಖೆಯಿಂದ ಏನೋ ಒಂದು ಕಾರ್ಯಕ್ರಮಗಳು ಇದ್ದಾವೆ, ಅದರಲ್ಲಿ ಕೆಲವೊಂದು ಕಾರ್ಯಕ್ರಮಗಳ ಕುರಿತು ನಮ್ಮ ರೈತ ಬಾಂಧವರಿಗೆ ಮಾಹಿತಿ ಮಾಡಿಕೊಳ್ಳಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಇವರಿಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಮೇಡಮ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಜಾತ, ನಾನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜಂಟಿ ಕೃಷಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇದರಲ್ಲಿ ನನಗೆ ಈಗ ಪ್ರಸ್ತುತವಾಗಿ ಏನು ಕ್ಷೇತ್ರದಲ್ಲಿ ಸಮಸ್ಯೆಗಳಿದಾವೋ ಅದನ್ನ ಒಂದೆರಡು ವಿಷಯನ ನಿಮ್ ಜೊತೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದ್ರೆ, ನೀವೆಲ್ಲ ನೋಡ್ತಿರ್ಬೋದು ಎಲ್ಲಾ ಕಡೆ ಯೂರಿಯಾ ರಸಗೊಬ್ಬರದ್ದು ಕೊರತೆ ಇದೆ ಅಥವಾ ಸಿಗ್ತಾ ಇಲ್ಲ ಅಂತನೋ ಆ ರೀತಿಯಾದಂತಹ ಒಂದು ಸಂದರ್ಭ ಕ್ರಿಯೇಟ್ ಆಗಿದೆ. ಆದ್ರೆ ನಮ್ಮ ಇಲಾಖೆಯ ಅಂಕಿ ಅಂಶಗಳ ಪ್ರಕಾರ ನಮಗೆ ಯಾವುದೇ ರೀತಿಯಾದಂತಹ ಯೂರಿಯಾ ಗೊಬ್ಬರದ ಕೊರತೆ ಆಗಿಲ್ಲ. ಯಾಕೆಂದ್ರೆ ನಮಗೆ ಆಗಸ್ಟ್ ಅಂತ್ಯದವರೆಗೂ ನಮ್ ಜಿಲ್ಲೆಗೆ 27,653 ಮೆಟ್ರಿಕ್ ಟನ್ ಯೂರಿಯಾ ಗೊಬ್ಬರ ಬರಬೇಕಿತ್ತು. ಅದ್ರಲ್ಲಿ ಈಗಾಗಲೇ 26,864 ಮೆಟ್ರಿಕ್ ಟನ್ ಯೂರಿಯಾ ಆಲ್ರೆಡಿ ಬಂದಿದೆ. ಸೊ ಹಾಗಾಗಿ ಯಾವುದೇ ರೀತಿಯಾದಂತಹ ಕೊರತೆ ಇಲ್ಲ. ಇನ್ನೊಂದೇನಂದ್ರೆ, ನನ್ಗೆ ನಾನ್ ಕೆಲವು ರೈತ ಬಾಂಧವರ ಹತ್ರ ಕ್ಷೇತ್ರ ಭೇಟಿ ನೀಡಿದಾಗ ಅವ್ರ ಹತ್ರ ಮಾತಾಡಿದಾಗ ಕಂಡು ಬಂದಿದ್ದೇನು ಅಂತ ಹೇಳಿದ್ರೆ, ನಮ್ಗೆ ಮುಂದೆ ಸಿಗುತ್ತೋ ಇಲ್ವೋ ಅಂತ ಹೇಳಿ ಕೆಲವರು ದಾಸ್ತಾನು ಮಾಡ್ಕೊಂತಾ ಇದ್ದಾರೆ. ಅದರ ಅವಶ್ಯಕತೆನೂ ಇಲ್ಲ, ಯಾಕಂದ್ರೆ ಸೆಪ್ಟೆಂಬರ್ ತಿಂಗಳಿಗೆ ಏನ್ ನಮಗೆ ಸರಬರಾಜು ಆಗ್ಬೇಕು ಅದು ಖಂಡಿತ ಬಂದೇ ಬರುತ್ತೆ. ಆಯಾ ತಿಂಗಳಿಗೆ ಎಷ್ಟೆಷ್ಟು ನಮಗೆ ರಸಗೊಬ್ಬರಗಳು ಅಲಾಟ್ಮೆಂಟ್ ಅಂತ ಹೇಳ್ತೀವಿ ಅದನ್ನ, ಹಂಚಿಕೆ ಆಗಿರುತ್ತೋ ಅದು ಅಷ್ಟು ಬಂದೇ ಬರುತ್ತೆ. ಈಗ ನನಗೆ ಸೆಪ್ಟೆಂಬರ್ ಅಲ್ಲಿ ಹಾಕಕ್ಕೆ ಬೇಕಿರೋ ರಸಗೊಬ್ಬರನ ನಾನು ಆಗಸ್ಟ್ ಅಲ್ಲೇ ಸ್ಟಾಕ್ ಮಾಡ್ಕೊಂತೀನಿ ಅಂದ್ರೆ ಅವಾಗ ಖಂಡಿತವಾಗ್ಲೂ ಸಮಸ್ಯೆ ಶುರುವಾಗುತ್ತೆ. ಯಾವಾಗ ರಸಗೊಬ್ಬರ ಬೇಕೋ ಅವಾಗ ಖಂಡಿತ ಸಿಗುತ್ತೆ. ಹಾಗಾಗಿ ನೀವು ಅಡ್ವಾನ್ಸ್ ಆಗಿ ತಗೊಳ್ಳುವಂತಹ ಅವಶ್ಯಕತೆ ಇಲ್ಲ. ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಾವು ಅಡ್ವಾನ್ಸ್ ಅಂತ ಹೋಗಿ ಏನು ಮುಂದಿನ ತಿಂಗ್ಳಿಗ್ ಬೇಕಾಗಿರೋದ್ನ ಈ ತಿಂಗ್ಳಿಗ್ ಮಾಡಿದಾಗ ಕೆಲವು ಮಾರಾಟಗಾರರು ಈ ಒಂದು ಸಿಚುವೇಶನ್ ನ ಏನು ದುರುಪಯೋಗ ಪಡಿಸ್ಕೋತಾರೆ ಅಲ್ವಾ. ಅಂದ್ರೆ ಇದ್ರೂ ಇಲ್ಲ ಅಂತ ಹೇಳೋದು ಅಥವಾ ಜಾಸ್ತಿ ರೇಟ್ಗೆ ಮಾರೋದು ಅಥವಾ ಇನ್ನೊಂದು ಯಾವ್ದೋ ಒಂದು ಪ್ರಾಡಕ್ಟ್ ನ ಲಿಂಕ್ ಮಾಡಿಕೊಂಡು ಇದನ್ನ ತಗೊಂಡ್ರೆ ಯೂರಿಯಾ ಕೊಡ್ತೀನಿ ಅನ್ನೋದು, ಈ ರೀತಿಯಾದಂತಹ ಏನು ಕೆಲವು ಸಂದರ್ಭಗಳು ಕ್ರಿಯೇಟ್ ಆಗ್ತವೆ. ಹಾಗಾಗಿ ನಾನು ಹೇಳದೇನಂದ್ರೆ, ಖಂಡಿತ ನಿಮ್ಗೆ ಅವಶ್ಯಕತೆ ಇತ್ತು ಅಂದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ನಿಮ್ಗೆ ಯಾವಾಗ ಬೇಕೋ ಅವಾಗ ಯೂರಿಯಾ ಖಂಡಿತವಾಗ್ಲೂ ಲಭ್ಯತೆ ಇದೆ. ಮತ್ತೆ ಇನ್ ಕೆಲವು ರೈತರ ಹತ್ರ ನಾನು ಇಲ್ಲಿ ಕಡೂರ್ ಭಾಗದಲ್ಲಿ ಮಾತಾಡ್ತಾ ಇದ್ದೆ, ಅವ್ರ ಹತ್ರ ನನಗೆ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ, ಬಿತ್ತಬೇಕಾದ್ರೆ ಯೂರಿಯಾ ರಾಗಿ ಬಿತ್ತಾ ಇದಾರೆ ಯೂರಿಯಾ ಹಾಕ್ತಿದೀವಿ ಅಂದ್ರು. ನನಗೆ ಅರ್ಥ ಆಗ್ಲಿಲ್ಲ, ಬಿತ್ತುವಾಗ ಯೂಶಲಿ ಕಾಂಪ್ಲೆಕ್ಸ್ ಹಾಕ್ತಾರೆ ಅಥವಾ ಯಾವ್ದು ಇಲ್ಲಾಂದ್ರೆ ಡಿ ಎ ಪಿ ಅಥವಾ 20-20-0-13 ಇಂಥ ಗೊಬ್ಬರಗಳನ್ನ ಹಾಕ್ತಾರೆ. ಆದ್ರೆ ಈಗ ಯೂರಿಯಾ ಯಾಕೆ ಹಾಕ್ತಿದ್ದೀರಾ ಅಂತ ಹೇಳಿದಾಗ ಕೆಲವ್ರು ನಮ್ಗೆ ಹೇಳಿದ್ದೇನು ಅಂದ್ರೆ, ರೇಟ್ ಕಡಿಮೆ ಅಂತ ಹೇಳಿ ಅಂತ ಹಾಕ್ತಿದ್ದೀರಿ. ಅಂದ್ರೆ ನಮಗೆ ಸಮಾಧಾನ, ನಾನು ಗೊಬ್ಬರ ಹಾಕಿದ್ದೀನಿ ಅಂತ, ಆದ್ರೆ ಅದು ಏನು ಉಪಯೋಗಕ್ಕೆ ಬರಲ್ಲ. ಪೈರು ಮೇಲ್ ಬರೋ ಅಷ್ಟೊತ್ತಿಗೆ ಯೂರಿಯಾ ಕೆಳಗಡೆ ಹೋಗಿರುತ್ತೆ. ಹಾಗಾಗಿ ಯಾವತ್ತೂ ಅಷ್ಟೇ ಬೇಸಲ್ ಡೋಸ್ ಅಂತೀವಿ ಅಂದ್ರೆ ಬಿತ್ತನೆ ಮಾಡುವಾಗ ಹಾಕೋ ಗೊಬ್ಬರದಲ್ಲಿ ಯೂರಿಯಾವನ್ನ ಬಳಸಬೇಡಿ. ಯೂರಿಯಾ ಅಲೋನ್ ಅಂದ್ರೆ ಬರೀ ಯೂರಿಯಾವನ್ನ ಬಳಸುವ ಹಾಗಿಲ್ಲ. ಯೂರಿಯಾದಿಂದ ಮತ್ತೆ ನಮಗೆ ತುಂಬಾ ಹೆಚ್ಚಿನ, ಇವಾಗ ಮೆಕ್ಕೆಜೋಳ ಬೆಳೆ ತಗೊಳ್ಳಿ, ಅಲ್ಲಿ ರೈತರದೊಂದು ಟ್ರೆಂಡ್ ಏನು ಅಂತ ಹೇಳಿದ್ರೆ, ಒಂದು ಮಳೆ ಬಂದು ಒಂದ್ ಸ್ವಲ್ಪ ಅದು ಏನು ಹಳದಿ ಬಣ್ಣಕ್ಕೆ ಸ್ವಲ್ಪ ಸ್ವಲ್ಪ ತಿರುಗ್ತಿದ್ದಂಗೆ ಒಂದ್ ಚೀಲ ಯೂರಿಯಾನ ಹೋಗಿ ತಗೊಂಡೋಗಿ ಉಗ್ಗೋದು ಆಯ್ತಾ. ಆದ್ರೆ ನಾವ್ ಆತರ ಮಾಡೋದ್ರಿಂದ ಬಹಳಷ್ಟು ದುಷ್ಪರಿಣಾಮ ಆಗ್ತಾ ಇದೆ. ನಮ್ಮ ಮಣ್ಣು ಯಾವಾಗ್ಲೂ ಏನ್ ಹೇಳ್ತೀರಿ, ಈ ಮಣ್ಣಲ್ಲಿ ಕೆಲವು ಆಮ್ಲೀಯತೆ ಮತ್ತೆ ಏನು ಕ್ಷಾರತೆ ಅಂತ ಇರುತ್ತದೆ. ನ್ಯೂಟ್ರಲ್ ಇರ್ಬೇಕು ಯಾವಾಗ್ಲೂ ಮಣ್ಣು, ಅವಾಗ್ಲೇನೆ ಬೆಳೆ ಅದು ನಾವು ಕೊಟ್ಟಂತಹ ಪೋಷಕಾಂಶನ ಬೆಳೆ ಚೆನ್ನಾಗಿ ತಗೊಳ್ಳುತ್ತೆ. ನಾವು ಹೆಚ್ಚಿನ ಹೆಚ್ಚು ಏನು ಯೂರಿಯಾ ಹಾಕೋದ್ರಿಂದ ಮಣ್ಣು ಆಮ್ಲದ ಕಡೆಗೆ ಆಸಿಡಿಕ್ ಆಗ್ತಾ ಹೋಗುತ್ತೆ. ಸೊ ಇದು ನಾವೇ ನಮ್ಮ ಮಣ್ಣನ್ನ ಹಾಳು ಮಾಡ್ಲಿಕ್ಕೆ ಕಾರಣ ಆಗುತ್ತೆ. ಆಮೇಲೆ ನಾನು ಹೇಳ್ದಂಗೆ ಈ ಏನು ಲೀಚ್ ಹಾಕಿರುವಂತಹ ಗೊಬ್ಬರ ಇಳಿದು ನೀರಲ್ಲೋ ಅಥವಾ ಕೆಳಗಡೆನೋ ಹೋಗಿ ಸೇರ್ಕೊಂಡ್ಬಿಡುತ್ತೆ ನೀರಿಗೆ, ಅವಾಗ ಭೂಗರ್ಭ ನೀರು ಎಲ್ಲ ಕಲುಷಿತ ಆಗುತ್ತೆ ಆಯ್ತಾ. ಮತ್ತೆ ಈ ಈ ಆಮ್ಲೀಯತೆ ಜಾಸ್ತಿ ಆದಾಗ ನಾವು ಕೊಟ್ಟಂತಹ ಬೇರೆ ಪೋಷಕಾಂಶ ಅಂದ್ರೆ ಕಾಂಪ್ಲೆಕ್ಸ್ ಆದ್ರೂ ಕೊಡ್ಬೋದು ಅಥವಾ ಕೊಟ್ಟಿಗೆ ಗೊಬ್ಬರ ಕೊಡ್ಬೋದು, ಅಥವಾ ಇತರ ಯಾವುದೇ ನೀವು ಲಘು ಪೋಷಕಾಂಶಗಳು ಜಿಂಕು ಬೋರಾನು ಇವನ್ನೆಲ್ಲ ನೀವು ಹಾಕ್ತೀರಾ ಅಂತ ಇಟ್ಕೊಳ್ಳಿ, ಅದನ್ನ ಆ ಬೆಳೆ ಏನು ಹೀರ್ಕೊಳ್ಳಿಕ್ಕೆ ಅದಕ್ಕೆ ಅವಕಾಶನೇ ಇರಲ್ಲ. ಯಾಕಂದ್ರೆ ಮಣ್ಣು ಆಮ್ಲೀಯತೆ ಆಗೋಗ್ಬಿಟ್ಟಿದೆ, ಆಸಿಡಿಕ್ ಆಗೋಗಿದೆ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಪೋಷಕಾಂಶಗಳ ಅಸಮತೋಲನ ಆಗಿ ನಮಗೆ ಆ ಬೆಳೆ ಚೆನ್ನಾಗಿ ಬರದೆ ನೀವ್ ಅನ್ಕೊಂತಿರ್ತೀರಾ ನಾನು ಗೊಬ್ಬರ ಹಾಕದೆ ಮೈಕ್ರೋನ್ಯೂಟ್ರಿಯಂಟ್ ಅಂದ್ರೆ ಲಘು ಪೋಷಕಾಂಶಗಳನ್ನೂ ಹಾಕದೆ ಆದ್ರೂ ಸಹ ಬೆಳೆ ಚೆನ್ನಾಗಿ ಬರಲಿಲ್ಲ ಅಂತ. ಅದಕ್ಕೆ ಬೇರೆ ಕಾರಣ, ಈ ನಾವು ಯೂರಿಯಾವನ್ನ ಜಾಸ್ತಿ ಹೆಚ್ಚೆಚ್ಚು ಬಳಸೋದ್ರಿಂದ ನಮಗೆ ಈ ರೀತಿಯಾದಂತಹ ಸಮಸ್ಯೆಗಳಾಗುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಯೂರಿಯಾ ಬಳಕೆನೆ ಸ್ವಲ್ಪ ಕಡಿಮೆ ಮಾಡಬೇಕಾಗಿದೆ. ಸೊ ಇದಕ್ಕೆ ನಮಗಿರುವಂತಹ ಪರ್ಯಾಯ ವ್ಯವಸ್ಥೆ ಅಂತ ಹೇಳಿದ್ರೆ ಈಗ ನಾವು ನ್ಯಾನೋ ಯೂರಿಯಾನ ಬಳಸಬಹುದು. ಯಾಕೆ ನ್ಯಾನೋ ಯೂರಿಯಾ ಅಂತ ಹೇಳಿದ್ರೆ ಇದ್ರದ್ದು ಏನು ಪರಿಣಾಮ ತುಂಬಾ ಚೆನ್ನಾಗಿದೆ ಅಂದ್ರೆ, ಈಗ ನೀವು 100 kg ಯೂರಿಯಾನ ಹಾಕ್ತೀರಾ ಅಂತ ಇಟ್ಕೊಳ್ಳಿ ಭೂಮಿಗೆ, ಅದರಲ್ಲಿ ಬೆಳೆ ಅದು ಎಲ್ಲ ತೇವಾಂಶ ಕರೆಕ್ಟ್ ಆಗಿದ್ದು ಎಲ್ಲ ಸರಿಯಾಗಿರುವಂತ ಪರಿಸ್ಥಿತಿಯಲ್ಲಿ ಆ ಬೆಳೆ ತಗೊಳ್ಳೋದು ಬರೀ 30-35% ಅಷ್ಟೇ. ಅಂದ್ರೆ 30-35 kg ಸಾರಜನಕವನ್ನ ಮಾತ್ರ ತಗೊಳ್ಳುತ್ತೆ. ಆದ್ರೆ ನಮ್ಮ ನ್ಯಾನೋ ಯೂರಿಯಾದಲ್ಲಿ ಏನು ನಮಗೆ ಒಂದು ಲಾಭ ಅಂತ ಹೇಳಿದ್ರೆ, ಒಂದು ಸುಮಾರು 65-70% ಅದು ನಾವೇನ್ ಸ್ಪ್ರೇ ಮಾಡ್ತೀವಲ್ಲ ಅದಷ್ಟು ಎಲೆ ಮುಖಾಂತರ ಹೋಗೋದ್ರಿಂದ ನೇರವಾಗಿ ಬೆಳೆಗೆ ಸಿಗುತ್ತೆ. ಆಮೇಲೆ ಇದನ್ನ ಸಿಂಪರಣೆ ಮುಖಾಂತರ ಮಾಡಬಹುದು. ಆಮೇಲೆ ಇವಾಗ ಕೆಲವರು ಕೇಳ್ತಾ ಇದ್ರು ನಮ್ಗೆ ರೈತರು ಮಳೆಯಾಶ್ರಿತ ಬೆಳೆಗಳನ್ನ ಬೆಳಿತೀವಿ, ನಮಗೆ ಔಷಧಿ ಹೊಡೆಯಕ್ಕೆನೆ ನೀರಿರಲ್ಲ, ನಾವೆಲ್ಲಿ ಈ ಇದನ್ನ ಸ್ಪ್ರೇ ಮಾಡೋಣ ಅಂತ ಹೇಳ್ತಾ ಇದ್ರು. ಸೊ ಅಂತ ಸಮಯದಲ್ಲಿ ನಾವೇನ್ ಮಾಡಬಹುದು ಅಂತ ಹೇಳಿದ್ರೆ, ಬಿತ್ತನೆ ಸಮಯದಲ್ಲಿ ನಾವು ಸೀಡ್ ಟ್ರೀಟ್ಮೆಂಟ್ ಅಂದ್ರೆ ಬೀಜೋಪಚಾರ ಮಾಡಬಹುದು. 5 ml ನ್ಯಾನೋ ಯೂರಿಯಾ ಅಥವಾ ನ್ಯಾನೋ DAP ಯಾವ್ದನ್ನಾದ್ರೂ ನೀರಲ್ಲಿ ಹಾಕಿ ಅದಕ್ಕೆ ನಾವು ಈ ಸೀಡ್ಲಿಂಗ್ಸ್ ಅಥವಾ ಸೀಡ್ಸ್, ಈಗ ಭತ್ತದ ಪೈರನ್ನ ನಾಟಿ ಮಾಡ್ತಿದ್ದೀರಾ ಅಂದ್ರೆ ಅದನ್ನೊಂದು 5 ನಿಮಿಷ ಅಥವಾ 10 ನಿಮಿಷ ಅದ್ರಲ್ಲಿ ನೆನೆಸಿ ನಾಟಿ ಮಾಡುವಂತದ್ದು, ಅಥವಾ ಬೀಜ ಬಿತ್ತಿದ್ದೀರಾ ರಾಗಿ ಅಂದ್ರೆ ಅದನ್ನ ಒಂದು 10-15 ನಿಮಿಷ ನೆನೆಸ್ಬಿಟ್ಟು ಅದನ್ನ ಬಿತ್ತುವಂತದ್ದು. ಈ ರೀತಿ ಮಾಡೋದ್ರಿಂದ ನಾವು ಗೊಬ್ಬರ ಕೊಡ್ಬೇಕಾ ಅದರಲ್ಲಿ 50% ಗೊಬ್ಬರವನ್ನ ಕಡಿಮೆ ಮಾಡಬಹುದು. ಇದು ಜಾಸ್ತಿ ಉಪಯೋಗಿಸಬೇಡಿ ಅಂತ ನಾವೇ ಹೇಳೋ ಅಂತ ಪರಿಸ್ಥಿತಿಗೆ ಬಂದಿದೀವಿ. ಸೊ ಖಂಡಿತವಾಗ್ಲೂ ಈ ನ್ಯಾನೋದು ಹೇಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ, ಇನ್ನೊಂದು 10 ವರ್ಷದಲ್ಲಿ ಕಂಪ್ಲೀಟ್ ಇವಾಗ ಏನ್ ನಮ್ದು ಇದೆಯಲ್ಲ ಗೊಬ್ಬರ ಅದು ಪೂರ್ತಿ ನ್ಯಾನೋಗೆ ಕನ್ವರ್ಟ್ ಬದಲಾವಣೆ ಆಗುತ್ತೆ. ಸೊ ಹಾಗಾಗಿ ನಾವು ಇವಾಗ್ಲೇ ಎಚ್ಚೆತ್ಕೊಂಡು ಅಟ್ಲೀಸ್ಟ್ ನಾವು ಬಳಸ್ತಾ ಇರೋಂತಹ ಗೊಬ್ಬರದಲ್ಲಿ 50% ನಾವು ಒಂದೇ ಸರಿ ನೀವು ಕಂಪ್ಲೀಟ್ 100% ನ್ಯಾನೋ ಮಾಡಿ ಅಂತ ಹೇಳಲ್ಲ, ಸ್ಟಾರ್ಟಿಂಗ್ 25%, 30%, 40% ಮಾಡಿ, 50% ಮಾಡಿ. ಹಾಗೆ ನಾವು ಈ ನ್ಯಾನೋಗೆ ಬದಲಾವಣೆ ಆದ್ರೆ, ಒಂದು ಪರಿಸರನೂ ಚೆನ್ನಾಗಿರುತ್ತೆ, ಎರಡನೇದು ಆ ರಸಗೊಬ್ಬರದ್ದು ಎಫಿಷಿಯನ್ಸಿ ಅಥವಾ ಸಾಮರ್ಥ್ಯನೂ ಜಾಸ್ತಿ ಇರುತ್ತೆ, ಮೂರನೇದು ನಮ್ಮ ಖರ್ಚು ಕೂಡ ಕಡಿಮೆ ಆಗುತ್ತೆ. ಬೋತ್ ಲೇಬರ್ ಖರ್ಚು ಕಡಿಮೆ ಆಗುತ್ತೆ, ಆಮೇಲೆ ಬೆಳೆ ಬೆಳೆಯುವ ಖರ್ಚು ಕಡಿಮೆ ಆಗುತ್ತೆ, ಟೈಮ್ ಉಳಿಯುತ್ತೆ ಮೇನ್ ಆಗಿ. ಇದರಿಂದ ಎಲ್ಲ ನಾವು ನಮ್ಮ ಪ್ರೊಡಕ್ಷನ್ ಕಾಸ್ಟ್ ಅಥವಾ ಬೆಳೆಯನ್ನು ಬೆಳೆಯುವ ಖರ್ಚನ್ನ ಕಡಿಮೆ ಮಾಡಿಕೊಂಡು ನಮ್ಗೆ ಆದಾಯ ಜಾಸ್ತಿ ಬರಬೇಕು ಅಂತ ಹೇಳಿದ್ರೆ, ಬರೀ ಮಾರ್ಕೆಟ್ ರೇಟ್ ಅಲ್ಲ, ನಮ್ಮ ಖರ್ಚನ್ನು ಕಡಿಮೆ ಮಾಡಿಕೊಂಡ್ರು ಅದರಿಂದನೂ ನಾವು ಆದಾಯ ಜಾಸ್ತಿ ಮಾಡಬಹುದು. ಸೊ ಈ ತರ ಇವಾಗ ರೈಟ್ ಟೈಮ್, ನಮಗೆ ಎಲ್ಲಾ ರೈತರಿಗೆ ಇದು ರೈಟ್ ಟೈಮ್. ಯಾಕೆ ಅಂತ ಹೇಳಿದ್ರೆ, ನಮ್ಗೆ ಯೂರಿಯಾ ಎಲ್ಲಾ ಕಡೆ ಕಡಿಮೆ ಆಗ್ತಿದೆ ಅಂತ ಹೇಳಿ ಅದರದ್ದು ಎಲ್ಲಾ ತುಂಬಾ ಈ ತರ ಕಾರ್ಯಕ್ರಮಗಳು ಮಾಡಿ ಅಥವಾ ಪ್ಯಾಂಪ್ಲೆಟ್ಸ್ ಮುಖಾಂತರ ಅಥವಾ ದೂರವಾಣಿ ಮುಖಾಂತರ ಎಲ್ಲ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಗೆಲ್ಲರಿಗೂ ಯೂರಿಯಾದ ದುಷ್ಪರಿಣಾಮಗಳನ್ನು ಹೇಳ್ತಾ ಇದ್ದಾರೆ. ಯೂರಿಯಾ ಯಾ ಹೆಂಗ್ ಕಡಿಮೆ ಮಾಡಬಹುದು ಅಂತ ಹೇಳ್ತಿದ್ದಾರೆ, ಅದಕ್ಕೆ ಪರ್ಯಾಯ ವ್ಯವಸ್ಥೆ ಏನು ಅಂತ ಹೇಳ್ತಿದ್ದಾರೆ, ಅದನ್ನ ತಾವೆಲ್ಲ ಅಳವಡಿಸಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ನಾವು ಬೆಳೆಯನ್ನ ಬೆಳೆಯೋಣ ಅಂತ ಹೇಳಿ. ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ನೀವು ನಮ್ಮ ಕಚೇರಿಯನ್ನ ಸಂಪರ್ಕ ಮಾಡಬಹುದು. ಇವ್ರ ಹೆಸರು ವೆಂಕಟೇಶ್ ಚವ್ಹಾಣ್ ಅಂತ. 9483400044. ನೀವು ಇವ್ರಿಗೆ ಫೋನ್ ಮಾಡಿ ಯಾವ ವಿಷಯ ಹೇಳ್ತಿರೋ ಅವರು ಕೆಲವೊಂದು ಅವರೇ ಹ್ಯಾಂಡಲ್ ಮಾಡ್ತಾರೆ, ಇನ್ ಕೆಲವೊಂದು ಅವರು ಯಾರು ಕೊಡ್ಬೋದು ಅವ್ರ ನಂಬರ್ನ ನಿಮಗೆ ಕೊಟ್ಟು ನಮ್ಮ ಇಲಾಖೆ ಕಡೆಯಿಂದ ನಿಮಗೆ ಏನೆಲ್ಲ ಸಹಕಾರ ಬೇಕು ನಾವು ಕೊಡ್ಲಿಕ್ಕೆ ಬದ್ಧರಾಗಿದ್ದೇವೆ. ಇದುವರೆಗೆ ಚಿಕ್ಕಮಗಳೂರು ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಸುಜಾತಾ ಹೆಚ್ಎಲ್ ಅವರೊಂದಿಗೆ ಯೂರಿಯಾ ಮತ್ತು ನ್ಯಾನೋ ಗೊಬ್ಬರದ ಬಳಕೆ ಕುರಿತ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಈಗ ಕೇಳಿ ಚಿತ್ರದುರ್ಗ ಜಿಲ್ಲೆಯ ಶ್ರೀಮತಿ ಗೌರಮ್ಮ ಮತ್ತು ತಂಡದವರಿಂದ ಬೆಳೆಗಾರರ ಪದವನ್ನು.